ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10-15%, ಎಲ್ಲೋ ಒಂದೆರಡು ಕಡೆ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು, ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಇರಬಹುದಾಗಿದೆ. ಇಂಥ ಒಂದು ವಾತಾವರಣ ತಮ್ಮಲ್ಲಿ ನಿರ್ಮಾಣ ಆಯಿತು ಅಂತಂದ್ರೆ ತಾವು ಸೂಕ್ತವಾದಂತಹ ಸುರಕ್ಷಿತ ಕ್ರಮಗಳನ್ನು ತಗೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತದ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ತಜ್ಞವಾಣಿ. ರಾಜ್ಯದ ದ್ರಾಕ್ಷಿ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರುವ ಸಾವಳಗಿಯ ಅಭಯ್ ಕುಮಾರ್ ನಾಂದ್ರೇಕರ್ ಅವರೊಂದಿಗೆ ದ್ರಾಕ್ಷಿ ಬೆಳೆಯಲ್ಲಿ ಎದುರಿಸಬಹುದಾದ ಸಮಸ್ಯೆಗಳು ಹಾಗೂ ಪರಿಹಾರ ಈ ವಿಷಯವಾಗಿ ಸಂದರ್ಶನ. ತಜ್ಞವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಜಮಖಂಡಿ ತಾಲೂಕು ಸಾವಳಗಿ ಗ್ರಾಮದೊಳಗ ಇದ್ದೀವಿ. ಇಲ್ಲಿ ನಮ್ಮ ಭೇಟಿ ಕರ್ನಾಟಕ ರಾಜ್ಯ ದ್ರಾಕ್ಷಿ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಅಭಯ್ ಕುಮಾರ್ ಶಾಂತಿನಾಥ್ ನಾಂದ್ರೇಕರ್ ಅವರು ನಮಗೆ ಭೇಟಿಯಾಗಿದ್ದಾರೆ. ಅವರ ಅನುಭವಗಳನ್ನು ನಾವು ಇವತ್ತಿನ ದಿವಸ ಕೇಳೋಣ. ರಾಜ್ಯ ದ್ರಾಕ್ಷಿ ಬೆಳೆಗಾರರ ಸಂಘ ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನು ಹಾಕೊಂಡಿದೆ, ರೈತರ ಕಲ್ಯಾಣಕ್ಕಾಗಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ದ್ರಾಕ್ಷಿಯ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೆ ಯಾವ್ಯಾವ ತಂತ್ರಗಳನ್ನು ಅಳವಡಿಸಿಕೊಳ್ಬೇಕು ಅನ್ನುವಂತಹ ವಿಚಾರಗಳನ್ನು ಇಟ್ಟುಕೊಂಡಿದೆ. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ, ಏನು ವಿಜಾಪುರದ ದ್ರಾಕ್ಷಿ ಇದೆ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂತಹದ್ದು, ಆಮೇಲೆ ಅದನ್ನು ಹೆಚ್ಚಿಗೆ ಬೇರೆ ದೇಶಗಳಿಗೆ ಕಳಿಸಿ ಎಕ್ಸ್ಪೋರ್ಟ್ ಮಾಡಿ ಒಂದು ಒಳ್ಳೆಯ ಗುಣಮಟ್ಟವನ್ನು ಕಾಪಾಡಿಕೊಂಡು ಮತ್ತು ಸುಧಾರಣೆ ಮಾಡಿಕೊಂಡು ಇಡೀ ಜಗತ್ತಿನೊಳಗೆ ಒಂದು ಒಳ್ಳೆಯ ಉತ್ಪನ್ನವನ್ನು ಕೊಡುವಂತಹ ಒಂದು ದಿಕ್ಕಿನೊಳಗೆ ಯಾವ ರೀತಿಯಾದಂತಹ ಪ್ರಯತ್ನಗಳು ಮುಂದಿನ ದಿನಗಳಲ್ಲಿ ಆಗಬಹುದು ಅನ್ನೋದ್ರ ಬಗ್ಗೆ, ಮತ್ತೆ ಏನ್ ಸವಾಲುಗಳದಾವ ಇವತ್ತ ಸಂಘಕ್ಕಿರಬಹುದು, ದ್ರಾಕ್ಷಿ ಬೆಳೆಗಾರರಿಗಿರಬಹುದು, ಮತ್ತೆ ಈ ಕೆಲಸ ಮಾಡ್ತಾ ಇರುವಂತಹ ಎಲ್ಲರಿಗೂ ಏನ್ ಸವಾಲುಗಳು ಎದುರಾಗ್ತಾವ, ಅವುಗಳನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಿಕೊಳ್ಬೇಕು, ಈ ಎಲ್ಲ ಅನುಭವಗಳನ್ನ ಅವರಿಂದ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಅಭಯ್ ಕುಮಾರ್ ನಾಂದ್ರೇಕರ್ ಅವರೇ. ನಮಸ್ಕಾರ. ನಾನು ಸುಮಾರು ಕಳೆದ 10 ವರ್ಷಗಳಿಂದ ಸಂಘದ ಅಧ್ಯಕ್ಷನಾಗಿದ್ದು, ದ್ರಾಕ್ಷಿ ಬೆಳೆಯಲ್ಲಿ ಅತಿ ಸೆನ್ಸಿಟಿವ್ ಕ್ರಾಪ್ ಅಂದ್ರೆ ಸೂಕ್ಷ್ಮ ಇದು ಒಂದು ಬೆಳೆಯಾಗಿರುವುದರಿಂದ ರೈತರಿಗೆ ಸಂಕಷ್ಟ ಮೇಲೆ ಸಂಕಷ್ಟ, ಅದನ್ನೆಲ್ಲನೂ ಎದುರಿಸಿ ನಾವು ದ್ರಾಕ್ಷಿ ಬೆಳೆಗಾರರು ಬದುಕಬೇಕಾಗಿದೆ. ಎಷ್ಟೋ ಸಲ ಬರಗಾಲದಿಂದ ತೊಂದರೆ ಆದೀವಿ, ಕ್ಲೈಮೇಟ್ ವೇರಿಯೇಷನ್ ಆಗಿ 2008-09 ಬರಗಾಲ ಬಿತ್ತು, ತದನಂತರ 2014 ವಿಪರೀತ ಆನೆಕಲ್ಲಿನ ಮಳೆ ಬಿತ್ತು. ಅವಾಗ ನಮ್ಮ ಸಂಘ ಹೋರಾಟ ಮಾಡಿಕೊಂಡು ಮುಖ್ಯಮಂತ್ರಿಗಳ ತನಕ ಭೇಟಿಯಾಗಿ ಹಿಂಗ ತೊಂದರೆಗೇದನ ಸರ್ಕಾರ ಸ್ಪಂದನೆ ಮಾಡಿಕೊಂಡು ಗಾರ್ಗಲ್ ಬಿದ್ದಷ್ಟು ಸಮಯದೊಳಗೆ ಹೆಕ್ಟರ್ಗೆ 48,000 ರೂಪಾಯಿ ನಮಗೆ ಪರಿಹಾರಧನನು ಕೊಟ್ಟಿರ್ತದೆ. ಇದ್ರ ಹೇಳುವ ಉದ್ದೇಶ ಏನದ, ಟೋಟಲಿ ದ್ರಾಕ್ಷಿ ಬೆಳೆಗಾರದ ಒಂದು ಹೋರಾಟ ವಿದ್ಯು ಭೂಮಿ ಇದ್ದಂಗೆ. ನಮ್ದು ದಿನನಿತ್ಯ ಕ್ಲೈಮೇಟ್ ಜೋಡಿ ನಮ್ದು ಸ್ಟ್ರಗಲ್ ಇರ್ತದೆ. ಅತಿ ಬಿಸಿಲಿಗೆ ಬಂದು ನೀರು ಹೋದ್ರು ಅವಾಗೂ ತೊಂದ್ರೆ, ಅತಿ ಮಳಿ ಆದ್ರೂ ಅದೂ ತೊಂದ್ರೆ. ಇಷ್ಟೆಲ್ಲ ಸಂಕಷ್ಟದೊಳಗೂ ನಾವು ರಾಷ್ಟ್ರದೊಳಗ ಹೆಮ್ಮೆಯಿಂದ ಹೇಳಿಕ್ಕೆ ಇಚ್ಛೆ ಪಡ್ತೀವಿ, ನಮ್ಮ ಉತ್ತರ ಕರ್ನಾಟಕ ಒಣ ದ್ರಾಕ್ಷಿ ರಾಷ್ಟ್ರೀಯ ಮಟ್ಟದ ಒಂದು ಗುಣಮಟ್ಟದ ದ್ರಾಕ್ಷಿ ನಮ್ಗೆ ಬೆಳೆಯಕ್ ಸಾಧ್ಯತೆ ಇಲ್ಲ, ಬೆಳಿತೀವಿ ನಾವು. ಆದ್ರೆ ದುರ್ದೈವ ಇದೇನಾಗ್ತದ, ನಮ್ಮದು ಬ್ರ್ಯಾಂಡೆಡ್ ಇಲ್ಲ. ನಾವು ಇಲ್ಲಿ ಎಲ್ಲಾನು ಹೋಗಿ ಮಹಾರಾಷ್ಟ್ರಕ್ಕೆ ಮಾರ್ತೀವಿ, ಮಹಾರಾಷ್ಟ್ರದಲ್ಲಿದ್ದ ಅದು ಮಹಾರಾಷ್ಟ್ರ ಹೆಸರಲ್ಲಿ ಮಾರಾಟ ಆಗ್ಲತ್ತದ ಹೊರತಾಗಿ ಕರ್ನಾಟಕದ ಹೆಸರಲ್ಲಿ ಇವತ್ತಿಗೂ ಮಾರಾಟ ಆಗ್ತಿಲ್ಲ. ನಾವು ಉತ್ಪಾದನೆ ಮಾಡಿದ್ರೊಳಗ ಸುಮಾರು 80% ಮಹಾರಾಷ್ಟ್ರ ಮಾರ್ಕೆಟ್ಗೆ ಮಾರಾಟ ಆಗ್ತದೆ. ಈ ಕುರಿತು ನಾವು ಸಾಕಷ್ಟು ಸಲ ಸರ್ಕಾರಕ್ಕೆ ಮನವಿನೂ ಮಾಡಿವಿ. ಒಂದು KMF ಮಾದರಿ ಅಂದ್ರೆ ನಂದಿನಿ ಹಾಲು ಏನೋ ಒಂದೊಂದು ಮಾದರಿ ಮಾಡ್ತೀರಿ, ರೈತರ ಕಡೆ ಕಲೆಕ್ಟ್ ಮಾಡ್ತೀರಿ, ಮಾಡಿ ಅದಕ್ಕೊಂದು ಬೆಂಬಲ ಬೆಲೆನೂ ಕೊಡ್ತೀರಿ, ಏನೇನು ಕೊಟ್ಟ ಗುಣಮಟ್ಟದ ಒಂದು ಗ್ರೇಡೇಷನ್ ಮಾಡ್ತೀರಿ, ಸರ್ಟಿಫೈ ಮಾಡ್ತೀರಿ ಗ್ರೇಡೇಷನ್. ಆ ಸರ್ಟಿಫೈ ಮಾಡಿದ್ದನ್ನ ಯಾವ್ದ ಅದ ಗ್ರಾಹಕ ಸರ್ಕಾರದ ನಂಬಿಕೆ ಮ್ಯಾಗ ಅದನ್ನು ತಗೋತಾನವ. ಅದೇ ಟೈಪ್ ನೀವು ದ್ರಾಕ್ಷಿದು ಒಂದು ಕರ್ನಾಟಕದ ಒಂದು ಒಣ ದ್ರಾಕ್ಷಿದು ಒಂದು ಟ್ರೇಡ್ ನೇಮ್ ಕೊಟ್ಕೊಂಡು ಇಂಟರ್ನ್ಯಾಷನಲ್ ಮಾರ್ಕೆಟ್ನೊಳಗೆ ನಾವು ಕಾಂಪೀಟ್ ಮಾಡಕ್ ಸಾಧ್ಯ ಅದ, ಒಳ್ಳೆ ಗುಣಮಟ್ಟದ ನಮ್ಗಾದ. ಸರ್ಕಾರ ಈಗಾಗಲೇ ಸುದೈವ, ನಾವು ಸರ್ಕಾರಕ್ಕೆ ಸ್ವಲ್ಪ ಅಭಿನಂದನೆ ಹೇಳಬೇಕಾಗ್ತದ. ಕಳೆದ ಬಾರಿ ಬಜೆಟ್ನೊಳಗೆ ದ್ರಾಕ್ಷಿ ಅಭಿವೃದ್ಧಿ ಹಾಗೂ ದ್ರಾಕ್ಷಿ ರಸ ಮಂಡಳಿ ಅಭಿವೃದ್ಧಿ ಮಂಡಳಿ ಅಂತ ಸಪರೇಟ್ ಒಂದು ನಮಗೆ ನಿಗಮ ಮಾಡ್ಯಾರ. ಆದ್ರೆ ಈ ಸಲ ನಮ್ಮ ವಿಜಯಪುರಕ್ಕೆ 35 ಕೋಟಿ ರೂಪಾಯಿ ಹೊಸದ ಒಂದು ಶಿಥಲೀಕರಣ ರೊಕ್ಕನು ದುಡ್ಡನು ಕೊಟ್ಟಾರೆ ಮತ್ತು ಏನು ಅದ್ರ ಜೊತೆಯಾಗಿ ನಾವು ಶಿಥಲ ವ್ಯಾನ ಅಂದ್ರೆ ನಮ್ದು ಎಲ್ಲೋ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅದ್ರ ಸಲುವಾಗಿ ಅವು ವ್ಯಾನು ಕೊಟ್ಟಾರೆ. ಇನ್ನೂ ಅದಕ್ಕೆ ನಾವು ಒಂದು 50-60 ಕೋಟಿ ರೂಪಾಯಿ ಇಸ್ಕೊಡ್ತೀವಿ ಅಂತ ಹೇಳಾರೆ. ಈ ಹೇಳುವ ಉದ್ದೇಶ ಏನದ, 141 ಎಕರೆ ನಾ ದ್ರಾಕ್ಷಿ ಬೋರ್ಡ್ಗೆ ಒಂದು ಜಮೀನ್ ಅದ ಬಿಜಾಪುರ, ಒಳ್ಳೆ ಸ್ಥಳ ಅದ, ಅಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಾಗಿದ್ದು ಬಹಳ ಅದ. ಸಣ್ಣ ಪುಟ್ಟ ರೈತರು ಇಲ್ಲ ದ್ರಾಕ್ಷಿ ಬೆಳೀತಾರೆ, ಒಣಕ್ಲಾಕ್ ಅವ್ರ ಜಾಗ ಇರಂಗಿಲ್ಲ, ಅವ್ರದ್ದು ರ್ಯಾಕ್ ಮಾಡಿ ಇಡಬೇಕು, ಎಲ್ಲಿ ಹೋಗ್ಬೇಕು, ಅದಕ್ಕೆ ಅಲ್ಲಿ ದೊಡ್ಡ ದೊಡ್ಡ ಒಂದು ರ್ಯಾಕ್ ಹಾಕಿಸಿ ಅಲ್ಲೇ ಪ್ರೊಸೆಸಿಂಗ್ ಯೂನಿಟ್ ಮಾಡಬೇಕು. ಎಲ್ಲಿ ಆ ಜಾಗದೊಳಗೆ ಪ್ರೊಸೆಸಿಂಗ್ ಯೂನಿಟ್ ಮಾಡಿ ಅಲ್ಲಿದ ಅವಾಗ ಸ್ಟೋರೇಜ್ನು ಅಲ್ಲೇ ಅನುಕೂಲ ಆಗ್ತದ. ಇವೆಲ್ಲ ಸರ್ಕಾರದ ಮುಂದೆ ನಮ್ಮ ಸಂಘದಿಂದ ಬೇಡಿಕೆ ಅದಾವು, ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡ್ತಾ ಇದೆ. ಇನ್ನು ಮಾರ್ಕೆಟಿಂಗ್ ವ್ಯವಸ್ಥೆ ನಾನು ಈ ಮುಂಚೆ ಹೇಳಿದಾಗ ಬ್ರ್ಯಾಂಡೆಡ್ ಮಾಡಿದ್ರೆ ಎಲ್ಲೋ ಬಾಂಬೆನೋ ಡೆಲ್ಲಿನೋ ಆಮೇಲೆ ಕಲ್ಕತ್ತಾನೋ ಅಥವಾ ನ್ಯೂಯಾರ್ಕ್ ಅಮೆರಿಕದ ಎಲ್ಲಿಯೇ ಕೂತು ನಮ್ದು ಪರ್ಚೇಸ್ ಮಾಡಬಹುದು ಅವರು. ಯಾಕೆ ಅದ್ರ ಮ್ಯಾಕ್ ಗ್ರೇಡೇಷನ್ ಇರ್ತದೆ, ಸರ್ಟಿಫೈ ಇರ್ತದೆ. ಈ ಹೆಂಗ್ ISI ಮಾರ್ಕ್ ಹಾಕಿದ್ದು ಯಾವ ಒಬ್ಬ ಪ್ರೊಡಕ್ಷನ್ ಮಾಡಿರ್ತಾನೆ, ದಿಲ್ಲಿ ಒಳಗೆ ಬಂದಿರ್ತದೆ, ಬೆಂಗಾಲ್ ಬರ್ದಿರ್ತಾರೆ, ಇಲ್ಲಿ ಕಣ್ಣು ಮುಚ್ಚಿ ನಾವು ರೊಕ್ಕ ಕೊಟ್ಟು ಹೋಗ್ತೀವಿ. ಆ ತರ ಒಣ ದ್ರಾಕ್ಷಿನೂ ಎಲ್ಲಿಯೋ ಕೂತು ಪರ್ಚೇಸ್ ಮಾಡುವಂತದ್ದು ಒಂದು ವ್ಯವಸ್ಥೆ ಆಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೋತೀವಿ. ಈಗಾಗಲೇ ನೀವು ನಿಗಮ ಮಾಡಿರಿ, ಆ ನಿಗಮ ಮುಖಾಂತರ ರೈತರದ್ದು ನೀವು ಒಣ ದ್ರಾಕ್ಷಿ ಖರೀದಿ ಮಾಡಬೇಕು. ಆ ನಿಗಮಕ್ಕೆ ಕೆಲವೊಂದು ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟು ಆ ಮಾದರಿ ಎಲ್ಲಾ ಕಡೆ ಔಟ್ಲೆಟ್ ಅದಾವ, ಹಾಪ್ಕಾಮ್ಸ್ ಅದ, ಹಾಪ್ಕಾಮ್ಸ್ ಅವರು ಬೇರೆ ಎಲ್ಲೋ ವ್ಯಾಪಾರಿ ಕಡೆಯಿಂದ ಖರೀದಿ ಮಾಡ್ತಾರೆ, ಅದ ನಿಗಮದಿಂದ ಖರೀದಿ ಮಾಡಬೇಕು. ಡಿಸ್ಟಿಕ್ ಒಂದು ಹಾಪ್ಕಾಮ್ಸ್ ಯೂನಿಟ್ ಅದಾವ, ತಾಲೂಕಾ ಮಟ್ಟಕ್ಕೂ ಬಂದಾವ, ಆಯಾ ಡಿಸ್ಟಿಕ್ ಪ್ಲೇಸ್ನ್ಯಾಗ ತಾಲೂಕಾ ಪ್ಲೇಸ್ನ್ಯಾಗ ಔಟ್ಲೆಟ್ ಮಾಡ್ಕೊಂಡು ನಮ್ಮ ಒಣ ದ್ರಾಕ್ಷಿ ಮಾಡಿದ್ರೆ ಬಹಳ ದೊಡ್ಡದು ರೈತರಿಗೆ ಅನುಕೂಲ ಆಗ್ತದೆ. ಮರಾಗೆ ಉತ್ತರ ಕರ್ನಾಟಕ ಎಕ್ಸ್ಪ್ರೆಸ್ಲಿ ಬಿಜಾಪುರದಿಂದ 2-3 ಸಾವಿರ ಕೋಟಿ ರೂಪಾಯಿ ಟರ್ನ್ ಓವರ್ ಅದ ನಮ್ದು. ಇದು ಸರ್ಕಾರಕ್ಕೆ ಬರುವಂತದ್ದು ಒಂದು ಆದಾಯನೂ ಅದ, ಮತ್ತು 2,000-3,000 ಕೋಟಿ ರೂಪಾಯಿ ವ್ಯವಹಾರ ನಮ್ಮ ರಾಜ್ಯದೊಳಗೆ ಆಗ್ಬೇಕಂತ ನಂದ ಇಚ್ಛೆ ಅದ. ಆದ್ರೆ ಏನ ನಮ್ಮ ದುರ್ದೈವ, ಇದು ಮಹಾರಾಷ್ಟ್ರ ಹೋಗ್ಲಾಗ್ತದ, 80% ನಮ್ಮ ರೈತ ಏನ್ ಮಾಡ್ತಾನ ಅಲ್ಲೇ ಮಾರಾಟ ಮಾಡ್ತಾನ, ಅಲ್ಲಿ ತನಗೇನ್ ಬೇಕಾಗಿದ್ದ ವಸ್ತುಗಳು ಅಲ್ಲಿದ ಕೊಂಡು ತರ್ತಾನ, ಆದ್ರೆ ನಮ್ಮಲ್ಲಿ ಇದು ವ್ಯಾಪಾರ ಬಂದಾತು. ಇವೆಲ್ಲ ದೃಷ್ಟಿಕೋನ ಇಟ್ಟುಕೊಂಡ ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಇನ್ನು ವಿಶೇಷ ರೈತರು ನಾವು ಇನ್ಸೂರೆನ್ಸ್ ಕಟ್ತೀವಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡ 95% ನಮ್ಮ ಪ್ರೀಮಿಯಂ ಹಣ ಕಟ್ತದ, ನಾವು ಓನ್ಲಿ 5% ಕಟ್ತೀವಿ. ಒಂದ್ ಹೆಕ್ಟರ್ಗೆ 14,000 ಕಟ್ಟಿದ್ದಾದ್ರೆ ಏನಾಗ್ತದೆ, ಪ್ರೀಮಿಯಂ ಪಾಲಿಸಿ ಇಂತಿಷ್ಟು ಒಂದು ಮೆಚುರಿಟಿ ಒಂದು ಏನೋ ಒಂದು ಲೆಕ್ಕಾಚಾರ ಇರ್ತದೆ. ದುರ್ದೈವಿಕ ಕ್ಲೈಮೇಟ್ ವೇರಿಯೇಷನ್ ಆಯ್ತು ಅಥವಾ ಅದಕ್ಕೇನೋ ಬೆಳಿಗ್ಗೆ ಧಕ್ಕಿ ಬಂತು, ಡಿಸೀಸ್ ಬಂದ್ ಹೋಯ್ತು, ಇದು ಏನೋ ಆದಾಗ ನಾವು ಯಾರನ್ನ ಕೇಳಬೇಕು ಅನ್ನೋದು ನಮ್ಮ ರೈತರಿಗೆ ಅರ್ಥ ಆಗ್ತಾ ಇಲ್ಲ. ಹೋದ್ಸಲ ಸುಮಾರಾಗಿ 600-700 ಜನ ಉಳಿದ್ರು, ಯಾರನ್ನ ಕೇಳ್ಬೇಕ್ರಿ, ನಮ್ ಕೈಯಾಗ ಏನೂ ಇಲ್ಲ ಕೇಳಕ್ ರೈತರ ಕೈಯಾಗ ಏನೂ ಇಲ್ಲ. ಅಟ್ಲೀಸ್ಟ್ LIC ಮಾದರಿ LIC ಆಗಿ ಏನ್ ಮಾಡ್ತಾರೆ, ನಾವು ದುಡ್ಡು ಕಟ್ಟಿದೊಳಕ ನಮ್ಗೊಂದು ಪಾಲಿಸಿ ಒಂದು ಬಾಂಡ್ ಅಂತ ಕೊಡ್ತಾರೆ. ಅದಕ್ಕೆ ನಮ್ಮ ರೈತರಿಗೂ ಬಾಂಡ್ ಕೊಡುವಂತದ್ದು ಒಂದು ವ್ಯವಸ್ಥೆ ಆಗ್ಬೇಕು. ಅವೊಂದು ಕೇಳಕ್ ಬರ್ತದೆ, ನಾವು ದುಡ್ಡು ಕಟ್ಟೋದು ಬ್ಯಾಂಕ್ನ್ಯಾಗ ಕಟ್ಟತ್ ಹೇಳೋರು ಇಲಾಖೆಯವರು, ಈ ಅವಧಿಯೊಳಗೆ ಕಟ್ಟರತ್ ಇಲಾಖೆಯವರು ತೋಟಗಾರಿಕೆ ಇಲಾಖೆ ಇಬ್ಬರನ್ನು ಕೇಳ್ರಿ ಏನಂತಾರು, ನೀವು ಕಟ್ಟ್ರಿ ಸಕ್ಕರೆ ಬಿಡ್ರಿ, ನಾವು ಹೇಳುದಟ್ ತೆಗದದ, ನಾವು ಹಣಗಾರಲ್ಲ ಅಂತ ಬ್ಯಾಂಕ್ನವ್ರು ಅಂತಾರು. ರೈತರು ಹೋಗಿ ಯಾರು ಕೇಳಬೇಕು, ಇನ್ಸೂರೆನ್ಸ್ ಕ್ಲೇಮ್ ಆಗ್ಲಿಲ್ಲ ಅಂದ್ರೆ ಯಾರನ್ನ ಕೇಳಬೇಕು ಅಂದ್ರೆ ಯಾರಿಗೆ ಕೇಳಬೇಕು ಅನ್ನುವಂತದ್ದು ಒಂದು ಮಾರ್ಗದರ್ಶಿ ಸೂತ್ರ ಇಲ್ಲ. ಇಲ್ಲ, ನಾನು ಈಗಾಗಲೇ ಗೌರ್ಮೆಂಟ್ ಮನವಿ ಮಾಡಿದೀವಿ. ಏನ್ ಮಾಡಿದೀಪ ಅಂದ್ರೆ ಮೇಜರ್ ಏರಿಯಾ 80% ಇನ್ ದ ಸ್ಟೇಟ್ ಉತ್ತರ ಕರ್ನಾಟಕದ ರಾಜ್ಯ ಮಟ್ಟಕ್ಕೆ 31,600 ಹೆಕ್ಟರ್ ನಮ್ದು ದ್ರಾಕ್ಷಿ ಏರಿಯಾ ಅದ. ಸುಮಾರಾಗಿ ಅದ್ರಾಗಿ 27,000 ಹೆಕ್ಟರ್ ಉತ್ತರ ಕರ್ನಾಟಕದ. ಇವು ಇನ್ಸೂರೆನ್ಸ್ ಏನದವಲ್ಲ ಹುಬ್ಳಿಗೋ ಬೆಂಗಳೂರಿಗೋ ಅಲ್ಲಿ ಯಾಕೆ ಮಾಡ್ತೀರಿ, ಮೇಜರ್ ಏರಿಯಾ ಇರೋದು ಬಿಜಾಪುರ ಅದ. ಅದಕ್ಕೆ ನೀವು ವಿಜಯಪುರದೊಳಗೆ ಇನ್ಸೂರೆನ್ಸ್ ಆಫೀಸ್ ಇಲ್ಲೇ ಓಪನಿಂಗ್ ಮಾಡ್ರಿ, ರೈತರು ತನಗೆ ವಿದಿನ್ ಒಂದ್ ದಿವಸ ಹೋಗಿ ಅಪ್ರೋಚ್ ಆಗ್ಬಹುದು, ತನಗೆ ಕಷ್ಟ ಸುಖ ಹೇಳ್ಬಹುದು. 2-3 ಪ್ಲಾಟ್ ದ್ರಾಕ್ಷಿ ಸ್ಟ್ಯಾಂಡಿಂಗ್ ಕ್ರಾಪಸ್ ಸುಟ್ಟು ಹೋದು, ಏನೋ ಅವ್ರು ಮಲ್ಚಿಂಗ್ ಮಾಡಿದ್ರು, ಕಬ್ಬಿನ ರೌದಿ ಹಾಕಿದ್ರು, ಬಾಯಿ ದುರ್ದೈವ ಒಂದು ಎಲ್ಲಿಯೋ ಬೆಂಕಿ ಇತ್ತು, ಇದ್ದದ ಬೆಳಿನೂ ನುಕ್ಸಾನ ಆಯ್ತು, ಒಂದೊಂದು ಎಕರೆಕ 7-8 ಲಕ್ಷ ನುಕ್ಸಾನ. ಅದು ಬಬ್ಲೇಶ್ವರ ಏರಿಯಾದಾಗ, ತಾಜ್ಪುರ್ ಏರಿಯಾದಾಗ ಸುಂಟರ್ ಗಾಳಿಗೆ ಬಿದ್ದು ಪಡಕ್ ಪಡನ ಬಿದ್ದು ಕಲ್ ಕಿತ್ತ ಅಲ್ಲಿ ನುಕ್ಸಾನ. ಅದು ಇವ್ರ ಇನ್ಸೂರೆನ್ಸ್ ಯಾರನ್ನ ಕೇಳ್ಬೇಕು, ಈಗ ಇದನ್ನ ವಿಸಿಟ್ ಮಾಡೋರು ಯಾರು? ನಮಗ್ ಕೇಳ್ಬೇಕಾದ್ರೆ ಏನು ರೈಟ್ಸ್ ಇಲ್ಲ, ನಮ್ಗೆ ಯಾರನ್ನ ಕೇಳ್ಬೇಕು, ನಮ್ಗೆ ಗೊತ್ತೇ ಇಲ್ಲ ಅಂತಾರೆ. ಇದು ಬಹಳ ಜ್ವಲಂತ ಸಮಸ್ಯೆ ಅದ. ಹಿಂಗಾಗಿ ರೈತರು ಇನ್ಸೂರೆನ್ಸ್ ಕಟ್ಟರೆ ಏನು ಮಾಡೋದಪ್ಪ, ನಮ್ಗೆ ಉಪಯೋಗ ಆಗ್ತಾ ಇಲ್ಲ ಅನ್ನೋ ಹಂತಕ್ಕೆ ಬಂದಿರ್ತಾರೆ ಈಗ. ಅದಕ್ಕೆ ಈ ನಿಟ್ಟಿನಲ್ಲಿ ತಮ್ಮ ಆಕಾಶವಾಣಿ ಮುಖಾಂತರ ಇದನ್ನು ಸ್ವಲ್ಪ ಪ್ರಚುರಪಡಿಸಿ ಸರ್ಕಾರಕ್ಕೊಂದು ಸ್ವಲ್ಪ ಅಂದ್ರೆ ಮನವರಿಕೆ ಆಗುವಂಗ ತಾವು ಮಾಡ್ರಂತ ಈ ವಿಷಯ ಸಂಬಂಧಪಟ್ಟದ್ದು ನನಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಈ ಇನ್ಶೂರೆನ್ಸ್ ಯಾರಿಗೆ ಕೇಳಬೇಕು ಅನ್ನುವಂತಹ ಒಂದು ನಿಟ್ಟಿನೊಳಗ ರೈತರ ಏನು ನೋವಿದೆ ಅದನ್ನ ಸಂಘ ಯಾವ ರೀತಿ ತಗೊಂಡು ಸರ್ಕಾರಕ್ಕೆ ಅಪ್ರೋಚ್ ಮಾಡ್ತಾ ಇದೆ? ಈಗಾಗಲೇ ಕಳೆದ 2 ವರ್ಷದಿಂದ ಈ ನಾವು ಸ್ಟ್ರಗಲ್ ಮಾಡ್ಕೋತು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಂಡಾಗ ಇನ್ಸೂರೆನ್ಸ್ ಪಾಲಿಸಿ ಚೇಂಜ್ ಮಾಡ್ರಿ, ಆಯಾ ಡಿಸ್ಟಿಕ್ಗೆ ಇನ್ಸೂರೆನ್ಸ್ ಆಫೀಸ್ ಓಪನಿಂಗ್ ಮಾಡ್ರಿ, ಮೇಜರ್ ಏರಿಯಾ ಎಲ್ಲಿದೆ ಅಲ್ಲಿ ಆ ಡಿಸ್ಟಿಕ್ ಆಫೀಸ್ ಓಪನಿಂಗ್ ಮಾಡ್ರಿ. ಅಟ್ಲೀಸ್ಟ್ ರೈತ ತನಗೆ ಹೋಗಿ ಬರುವಷ್ಟು ಅನುಕೂಲ ಬೇಕು, ಹರೇ ಹೋದ್ರೆ ಸಂಜೆಗೆ ಮನೆಗೆ ಬರುವಂತ ಅನುಕೂಲ ಬೇಕು. ಈಗಾಗಲೇ ನಮ್ಮ ಫಾರ್ಮರ್ ಕೆಲವೊಂದು ಜನ ಬೆಂಗಳೂರು ತನಕ ಹೋಗಿ ಅಲ್ಲಿ ಜೆಡಿ ಭೇಟಿಯಾಗಿ ಏನೋ ಪ್ರಯತ್ನ ಪಟ್ಟ ಒಂದು 1,000 ರೂಪಾಯಿ ಖರ್ಚು ಮಾಡಿ ಕೆಲವೊಂದು ಜನರು ಅಲ್ಲಿ ಹೋಗಿ ಪ್ರಯತ್ನ ಮಾಡ್ಕೊಂಡು ಬಂದಾರ. ಇದು ಎಲ್ಲರಿಗೆ ನಿಲ್ಲಕ್ಕಲಾರದಂತ ವ್ಯವಸ್ಥೆ ಅದ. ಅದಕ್ಕೆ ನಮ್ಮ ಸಂಘ ಈ ನಿಟ್ಟಿನಲ್ಲಿ ಬಹಳ ತೀಕ್ಷ್ಣವಾದ ಹೋರಾಟ ಮಾಡಿದೆ. ಸರ್ಕಾರಕ್ಕೆ ಈ ಬಗ್ಗೆ ನಾವು ಮನವಿನೂ ಕೊಟ್ಟಿವಿ. ಅದನ್ನು ತ್ವರಿತವಾಗಿ ಇದನ್ನು ಮಾಡಬೇಕಂತ ನನ್ನ ಇಚ್ಛೆ ಅದ. ಅದನ್ನು ಮಾಡಲಿಕ್ಕೆ ನಮ್ಮ ರೈತರು ಮುಂದಿನ ದಿನಮಾನದಾಗ ಇನ್ಸೂರೆನ್ಸ್ ಕಟ್ಟುದೇ ಒಂದು ಬಿಡುವ ಸಂದರ್ಭ ಬರ್ತದೆ. ಅದಕ್ಕೆ ಏನ್ ಮಾನ್ಯ ಪ್ರಧಾನಮಂತ್ರಿಗಳು ಏನ್ ಮಾಡ್ಯಾರ ಅದರ ಫಲಶ್ರುತಿ ಯಾರಿಗೂ ಸಿಗಂಗಿಲ್ಲ. ಫಸಲ್ ಬಿಮಾ ಯೋಜನೆ ಅಂತೀರಿ, ಎಲ್ಲಿಯೋ ಕೂತು ನೀವು ಫಸಲ್ ಬಿಮಾ ಅಂದ್ರೆ ಇಲ್ಲಿ ಬಿಜಾಪುರದಾಗಿನ ರೈತರಿಗೆ ಏನ್ ಸಿಗುದು, ಅವ್ನು ಬೆಂಗಳೂರಿಗೆ ಹೋಗಿ ಬಂದ್ರೆ ಹೆಂಗ್ ಕ್ಲೇಮ್ ಮಾಡಕ್ಕಾಗದ? ಆಗಂಗಿಲ್ಲ. ಈ ದೃಷ್ಟಿಯಿಂದ ನಾವು ಇನ್ನು ಮುಂದಾದ್ರೂ ಹೋರಾಟ ಮಾಡ್ತೀವಿ. ಈಗಾದ್ರೂ ಮಾಡಿವಿ. ಆಯಾ ಡಿಸ್ಟಿಕ್ ಲೆವೆಲ್ ಇನ್ಸೂರೆನ್ಸ್ ಆಫೀಸ್ ಹೋಗ್ಬೇಕಂತ ನನ್ನ ಪ್ರಬಲವಾದ ವಾದ ಮಂಡನೆ ಐತೆ. ನಾಗರಿಕರ ಅವರೇ, ಈಗ ತಾವು ಬ್ರ್ಯಾಂಡ್ ಬಗ್ಗೆ ಬಹಳ ಒಳ್ಳೆ ವಿಚಾರ ಹೇಳಿದ್ರಿ. ಒಂದು ದ್ರಾಕ್ಷಿ ಮನುಕ ಒಣ ದ್ರಾಕ್ಷಿಯ ಬ್ರ್ಯಾಂಡ್ ಆಯ್ತು ಅಂತಂದ್ರೆ ಅದು ಮಾರಾಟ ಮಾಡೋದಕ್ಕಾಗ್ಲಿ ಅಥವಾ ದ್ರಾಕ್ಷಿಗೆ ಬೆಲೆ ಬರುವಂತಹ ಒಂದು ನಿಟ್ಟಿನೊಳಗೆ ಬಹಳ ಒಳ್ಳೆ ಕೆಲಸ ಆಗ್ತದೆ ಅನ್ನುವಂತ ಮಾತು. ಇದರೊಳಗೆ ಏನು ಸವಾಲುಗಳು ಮತ್ತು ಸಮಸ್ಯೆಗಳು ಏನದಾವ ಅಂತೀರಿ? ಒಂದು ಒಣ ದ್ರಾಕ್ಷಿದು ಸವಾಲಿನ ನಾವು ಸಮಸ್ಯೆ ಒಳಗೆ ಇದೀವಿ. ನಾವು ಒಳ್ಳೆ ಗುಣಮಟ್ಟದ ದ್ರಾಕ್ಷಿನೂ ಬೆಳಿತೀವಿ. ಕ್ಲೈಮೇಟ್ ಸ್ವಲ್ಪ ವೇರಿಯೇಷನ್ ಆತಂದ್ರೆ ಮಾಯಿಶ್ಚರೈಸ್ ಕ್ರಿಯೇಟ್ ಆಗ್ತದೆ, ಮಾಲ ಮೆದು ಆಗ್ತದೆ, ಅದು ಗುಣಮಟ್ಟ ಕಳ್ಕೊತದೆ. ನಮ್ಮಲ್ಲಿ ಇನ್ನೊಂದು ಏನು ದೌರ್ಬಲ್ಯ ಇದೆ, ನಮ್ಮ ಡಿಸ್ಟಿಕ್ನೊಳಗೆ ನಾವು ಬೆಳೆದಂತ ಒಣ ದ್ರಾಕ್ಷಿ ಇಡುವಷ್ಟು ಸ್ಟೋರೇಜ್ ಸ್ಟ್ರೆಂತ್ ನಮ್ಮಲ್ಲಿ ಇಲ್ಲ. ಓನ್ಲಿ 30% ಅಟ್ಟ ನಾವು ಇಡಬಹುದು. ಇನ್ನು 70% ನಮ್ಮ ಪ್ರೊಡಕ್ಷನ್ ಎಲ್ಲ ಮಹಾರಾಷ್ಟ್ರಕ್ಕೆ ಹೋಗಿ ಇಡ್ತೀವಿ ನಾವು. ಅದಕ್ಕೆ ಸ್ಟೋರೇಜ್ ಜಾಸ್ತಿ ಆಗಬೇಕು. ಇನ್ನು ಎರಡನೇದಾಗಿ ಈಗೇನ ನಿಮ್ಗೆ ಮಾರ್ಕೆಟ್ ವ್ಯವಸ್ಥೆ ನೀವು ಅಂದ್ರಲ್ಲ, ಈ ವ್ಯವಸ್ಥೆ ಕುರಿತು ನಾ ಹೇಳಬೇಕಾದ್ರೆ ಗ್ರೇಡೇಷನ್ 3 ಕ್ವಾಲಿಟಿ ಬರ್ತಾವ ನಮ್ದು. ಒಂದು ಒಳ್ಳೆ ಗುಣಮಟ್ಟ, ಎರಡು ನಂಬರು, ಮೂರು ಅಂದ್ರೆ ಒಂದೇ ನಂಬರು ಒಳ್ಳೆ ಗುಣಮಟ್ಟದ ಇರ್ತದೆ, ಎರಡನೇದು ಅದರಾಗಿಂದ ವಿಂಗಡಿಸಿದಿರ್ತದೆ, 2 ನಂಬರ್ ಒಳಗಿಂದ ವಿಂಗಡಿಸಿದ್ದು 3ನೇ ಕ್ವಾಲಿಟಿ ಬರ್ತದೆ. ಆಯಾ ಏರಿಯಾಕ್ಕೆ ಇಮ್ಮ ಯಾವ ಕನ್ಸ್ಯೂಮ್ ಮಾಡ್ತಾನೆ, ಯಾರು ತಿಂತಿರ್ತಾರಲ್ಲ, ಅವ್ರಿಗೆ ಯಾವ ಗುಣಮಟ್ಟದ ಬೇಕನ್ನೋದು ಸರ್ಕಾರ ಇದಕ್ಕೊಂದು ಸರ್ಟಿಫೈ ಏಜೆನ್ಸಿ ನೇಮಿಸಬೇಕು. ಅಂದ್ರೆ ಗುಣಮಟ್ಟ ಗ್ರೇಡೇಷನ್ ಮಾಡಕ್ಕೆ ಒಬ್ರು ಯಾರು ಬೇಕಲ್ಲ ಇದಕ್ಕೆ. ನಾವು ರೈತರು ನಮ್ಮ ವಸ್ತು ಚಲೋ ಐತತ್ ನಮ್ಮ ವಾದ ಹಾಕ್ತೀವಿ ಈಗ. ಆದ್ರೆ ಗುಣಮಟ್ಟ ಗ್ರೇಡೇಷನ್ ಮಾಡ್ರಂದ್ರೆ ಎಲ್ಲಾ ರೈತರಿಗೂ ಅನುಕೂಲ ಆಗ್ತದೆ. ಕ್ವಾಲಿಟಿ ಗುಣಮಟ್ಟದ ಬೆಳಿತೀವಿ, ಆದ್ರೆ ಗ್ರೇಡೇಷನ್ ಮಾಡುವ ವ್ಯವಸ್ಥೆ ಇಲ್ಲ. ಆದ್ರೆ ನಮ್ದು ಚಲೋ ಐತಂದ್ರೆ ಅವ್ರು ಹೇಳಿದಾಕ ಕೈಯಾಗ ಓದ್ ಹಾರಿಸ್ತಾರ. ನಮ್ ದುರ್ದೈವ, ಒಂದು ಬಾಕ್ಸ್ 15 ಕೆಜಿದೊಮ್ಮೆ ವ್ಯಾಪಾರಕ್ಕೆ ನಾವು ಓದಿಟ್ರೆ ಮಾಲ್ ತಗೊಂಡು ಈಗ ಮ್ಯಾಗ ಹಾರಿಸ್ತಾರ. ಮಹಾರಾಷ್ಟ್ರವಾದ್ರೂ ಹಣೆ ಬರ ಇಷ್ಟ ಅದ, ಕರ್ನಾಟಕ ಬಂದ್ರೂ ನಮ್ಮ ಹಣೆ ಬರ ಇಷ್ಟ ಅದ. ಇದನ್ನೆಲ್ಲ ನೋಡಿ ಬಸನಗೌಡರು ಯತ್ನಾಳವರು ನಡಬರ್ಕ ಆನ್ಲೈನ್ ಚಾರು ಮಾಡಿ ಹಾರಿಸು ವ್ಯವಸ್ಥೆನೇ ಬಂದ್ ಮಾಡಿದ್ರು ನಮಗೆ. ಒಮ್ಮೆ ಬಾಕ್ಸ್ ನಾವು ಲಾಟ್ ಮಾರ್ಕೆಟಿಂಗ್ ತಂದಿವಿ ಅಂದ್ರೆ 3 ಕೆಜಿ ಮೈನಸ್ ಹಾಕದ್ರಿ, ಅಂದ್ರೆ 15 ಕೆಜಿಗಳು 3 ಕೆಜಿ ಹೋಯ್ತು. ವಿಚಾರ ಮಾಡ್ರಿ, 100 ರೂಪಾಯಿ ಕೆಜಿ ಮಾರು 300 ರೂಪಾಯಿ ಹೋತು ರೈತರದ್ದು. ಇದು ಯಾರು ಪಾಲಾಗ್ತದ? ಮಧ್ಯವರ್ತಿ ದಲಾಲಿ ಪಾಲಾಗ್ತದ. ಅದಕ್ಕೆ ಸರ್ಕಾರ ತೀವ್ರ ಇದ್ರ ಬಗ್ಗೆ ನಿಗಾ ವಹಿಸಿ ಈಗಾಗಲೇ ತಾವು ತೊಗರಿ ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಮಾಡ್ತಿರಲಿಲ್ಲ, ಅದು ಗ್ರೇಡೇಷನ್ ಮಾಡುವ ವ್ಯವಸ್ಥೆ ಐತಿಲ್ಲ. ಇದು ಆ ತರ ನಮಗೆ ಬೆಂಬಲ ಬೆಲೆ ಬ್ಯಾಡ್. ನೀವು ಪರ್ಚೇಸ್ ಮಾಡ್ರಿ, ಅದನ್ನ ಗ್ರೇಡೇಷನ್ ಮಾಡ್ಕೋರಿ. ತಾಸ್ಗಾಂವ್ಗೆ ಹೋಗ್ರಿ, ಸಾಂಗ್ಲಿ ನೋಡ್ರಿ, ಪಂಡ್ರಪುರ್ಗೆ ಹೋಗ್ರಿ, ಮತ್ತು ನಾಶಿಕ್ ನೋಡ್ರಿ, ಕೆಲವೊಂದು ಅಲ್ಲಿ ಸ್ಟಡಿ ಮಾಡ್ರಿ ಮಹಾರಾಷ್ಟ್ರದಾಗ ಏನದ ಗುಣಮಟ್ಟ ಅಂದ್ರೆ ಯಾವ ಟೈಪ್. ಆದ್ರೆ ಅಲ್ಲಿ ಇಲ್ಲದ್ದು ಇಲ್ಲಿ ಯಾಕೆ ನೀವು ಕೇಳ್ತಿರೋ ನಮಗೆ ಅನಬಹುದು. ಆದ್ರೆ ನಾವು ರೈತರು ಏನದ ಅನಿವಾರ್ಯ ಅದ ನಮಗೆ. ಈಗ ಇಲ್ಲಿ ಮುಂದಿನ ದಿನಮಾನದೊಳಗೆ ನಾವು ದ್ರಾಕ್ಷಿಯಿಂದ ವಿಮುಖರಾಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಮ್ಮ ಉತ್ಪಾದನೆ ವೆಚ್ಚ ಬಹಳ ಬರ್ತದೆ. 1 ಎಕರೆ ದ್ರಾಕ್ಷಿ ನಾವು ಉತ್ಪಾದನೆ ವೆಚ್ಚ ನೀವು ಕೇಳಿದ್ರು 2,85,000 ರೂಪಾಯಿ ಮೇಂಟೆನೆನ್ಸ್ ಕಾಸ್ಟ್. ಇನ್ವೆಸ್ಟ್ಮೆಂಟ್ ಅಲ್ಲ, ನಾವು ಸ್ಟ್ರಕ್ಚರು ಅದು ಇದು ಮೊದಲನೇ ಕ್ರಾಪ್ ತಕ್ಕೋಬೇಕಾದ್ರೆ ಹೆಚ್ಚು ಕಮ್ಮಿ 1 ಎಕರೆಗೆ 7.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಮುಂದೆ ಪ್ರತಿ ಇಯರ್ ಒಂದು ಕ್ರಾಪ್ ತಕ್ಕೋಬೇಕಾದ್ರೆ 2,75,000-80,000 ಬರ್ತದೆ. ಆದ್ರೆ ನಾವು ಏನು ಪ್ರೊಡಕ್ಷನ್ ಕಾಸ್ಟು ಅದನ್ನು ಸರ್ಕಾರ ಎಷ್ಟು ಉತ್ಪಾದನೆ ವ್ಯವಸ್ಥೆ ಏನು ಬರ್ತದೆ. ನಾವು ಹಿಂದಕ್ಕೆ ಒಂದು ಕಮಿಟಿ ಮಾಡಿದ್ರು, ಆ ಕಮಿಟಿ ಮುಂದೆ ನಾವು ವಾದ ಮಾಡಿ ಬೆಂಬಲ ಬೆಲೆ ಒಂದು ಕಮಿಟಿ ಪ್ರಕಾಶ್ ಅಂತಿದ್ರು ಮುಂಚೆ ಆವಾಗಿದ್ರು. ಈಗ ಮತ್ತೊಬ್ರು ಯಾರೋ ಬಂದಾರ, ಅವ್ರ ಮುಂದೆ ವಾದ ಮಂಡನೆ ಮಾಡಿದ್ವಿ. ಉತ್ಪಾದನೆ ವ್ಯವಸ್ಥೆಗೆ ಅವ್ರ ರೈತರಿಗೆ ಏನು ಉಳಿಬೇಕು ಈ ತುಲನಾತ್ಮಕವಾಗಿ ಅದಕ್ಕೊಂದು ರೇಟ್ ಫಿಕ್ಸ್ ಮಾಡ್ರಿ ಸರ್ಕಾರ. ಈ ಬ್ರ್ಯಾಂಡಿಗೆ ಈ ರೇಟ, ಈ ಬ್ರ್ಯಾಂಡಿಗೆ ಈ ರೇಟ, ಇದು ಮಾಡ್ಲಿಕ್ಕಂದ್ರೆ ರೈತರು ಬಹಳ ಖಾಯಂ ಸಂಕಷ್ಟದಾಗ ಮಾಡ್ತದೆ. ಈಗ ಕಬ್ಬಿಂದು ಗ್ರೇಡೇಷನ್ ಅದ್ರಾಗ 1 ಡಿಗ್ರಿ 2 ಡಿಗ್ರಿ ಅಂತೀರಿ ನೀವು. ಅದ್ರಾಗ ಏನ್ ಕಂಡು ಹಿಡದ್ರಿಲ್ಲ ಐತಿಲ್ಲ ಅದ್ರಾಗ. ದ್ರಾಕ್ಷಿ ಒಣ ದ್ರಾಕ್ಷಿಗೂ ಆ ನಮೂನಿ ಮಾಡ್ರಿ ಅಂದ್ರೆ ಕಂಜೂಮ್ ಮಾಡವ್ ಯಾರು ತಿಂತಾರಲ್ಲ ಅವ್ರಿಗೆ ಒಂದು ನಂಬಿಕೆ ಬರ್ತದ, ಏನಪ್ಪ ಸರ್ಕಾರ ಮಾಡೈತಿದ್ನ ಚಲೋ ಐತಿ ಗುಣಮಟ್ಟ. ಆ ತರದ ಮೊದಲು ಫಸ್ಟ್ ನಮಗ ಆಗ್ಬೇಕಾಗಿದ್ದು ಮೇಜರ್ ಒಂದು ಗುಣಮಟ್ಟದ ಒಣ ಗ್ರೇಡೇಷನ್ ಮಾಡ್ರಿ, ಅದಕ್ಕೊಂದು ಟ್ರೇಡ್ ನೇಮ್ ಕೊಡ್ರಿ, ಯಾರ್ದೋ ಒಂದು ಹೆಸರು ಕರ್ನಾಟಕ ಒಣ ದ್ರಾಕ್ಷಿ ಅನ್ಕೋರಿ ಅಥವಾ ಯಾರು ಐತಿಹಾಸಿಕ ಪುರುಷರೇ ಅನ್ಕೋರಿ, ಯಾರ್ದೋ ಒಂದು ಹೆಸರು ಕೊಟ್ಟು ಅದಕ್ಕೊಂದು ಟ್ರೇಡ್ ನೇಮ್ ಕೊಟ್ಟು ತದನಂತರ ಗ್ರೇಡೇಷನ್ ಮಾಡಿ ಅದಕ್ಕೆ ರೇಟ್ ಫಿಕ್ಸೇಷನ್ ಗೌರ್ಮೆಂಟ್ ಮಾಡ್ರಿ. ಯಾವ ಬೇಕಾದ್ರೆ ರೈತ ಕೊಟ್ಟಿರ್ತಾನೆ, ಬೇಡದ ಬಿಟ್ಟಿರ್ತಾನೆ, ತೊಂದರೆ ಏನೈತೆ ಅದ್ರಾಗ. ಅದು ಆ ದೃಷ್ಟಿಯಿಂದ ಇದು ಮೊದಲೇ ಇದ್ದು, ಇನ್ನು ಇನ್ಸೂರೆನ್ಸ್ ಪಾಲಿಸಿ ಅಂತೂ ತ್ವರಿತವಾಗಿ ಆಗಬೇಕಂತ. ಅದು ಆಗಲ್ದ ರೈತರಿಗೆ ಇದ್ರಾಗ ಇದು ಆಗು ಅನಿಸ್ತಾ ಇಲ್ಲ ನನಗೆ. ಅದಕ್ಕೆ ಈ ದೃಷ್ಟಿಯಿಂದ ಸರ್ಕಾರ ತೀವ್ರಗತಿಯಿಂದ ನಿಗಾ ವಹಿಸಬೇಕು. ಈಗಾಗಲೇ ನಮ್ದು ದ್ರಾಕ್ಷಿ ಅಭಿವೃದ್ಧಿ ಮಂಡಳಿ ಏನ್ ಜಾಗ ಅದ ಇನ್ನಷ್ಟು ಡೆವಲಪ್ಮೆಂಟ್ ಮಾಡಬೇಕು. ಪ್ರತಿ ತಾಲೂಕಿಗೆ ಒಂದು ಶೀತಲ ಗೃಹ ನಿರ್ಮಾಣ ಮಾಡಬೇಕು. ಪ್ರತಿ ತಾಲೂಕಿಗೆ ದ್ರಾಕ್ಷಿ ಎರೆ ಇದ್ದಲ್ಲಿ ಒಂದೊಂದು ಕೋಲ್ಡ್ ಸ್ಟೋರೇಜ್ ಮಾಡ್ರಿ. ನಾವು ಸರ್ಕಾರಕ್ಕೆ ಆ ದೃಷ್ಟಿಯಿಂದ 485 crore ನಾವು ಪ್ರಸ್ತಾವನೆ ಕೊಟ್ಟಿವಿ. ಆದ್ರೆ ನಮ್ಗೆ ಕೊಡ ಮಾಡಿದ್ದು 35 crore. ಆದ್ರೆ ಇದೇ ಸಲ ನಮ್ದು ಅಭಿವೃದ್ಧಿ ಮಂಡಳಿ ರಚನೆ ಆಗ್ಯದ, 35 crore ಕೊಟ್ಟದ್ದು. ಅದಕ್ಕೂ ನಾವು ಹೆಮ್ಮೆಯಿಂದ ಸರ್ಕಾರಕ್ಕೆ ಅಭಿನಂದನೆ ನೀಡ್ತೀವಿ. ಮುಂದಿನ ದಿನಮಾನದಾಗ ಇನ್ನೂ ಅಷ್ಟು ಹೆಚ್ಚಿನ ನಾವು ನಿರೀಕ್ಷೆ ಇಟ್ಟ ನಮ್ಮ ದ್ರಾಕ್ಷಿ ಬೆಳೆಗಾರರ ಜೊತೆ ಸರ್ಕಾರ ನಿಲ್ತದ ಅಂತ ಸರ್ಕಾರ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಂಡಿವಿ. ನಂದ್ರಕರ್ ಅವರೇ, ಈಗ ಸರ್ಕಾರದ ವಿಷಯ ಬಿಟ್ಟು ಈ ಸಂಘನೆ ಎಲ್ಲಿ ಮಾರ್ಕೆಟ್ ಅದಾವ, ಇಡೀ ದೇಶದೊಳಗಿರಬಹುದು ಹೊರಗಡೆ ಇರಬಹುದು, ತನ್ನ ಶಕ್ತಾನೆ ಯಾಕೆ ಶೋಧ ಮಾಡ್ಕೊಳ್ಬಾರ್ದು, ಹೊಸ ಹೊಸ ಮಾರುಕಟ್ಟೆಗಳನ್ನು ಯಾಕೆ ಕಂಡುಕೊಳ್ಬಾರ್ದು? ಒಂದು ಏನದ್ರಿ, ನಮ್ಮ ಸಂಘದ್ದು ಒಂದು ಲಿಮಿಟೇಷನ್ ಅದ, ನಮಗೆ ಫೈನಾನ್ಸಿಯಲ್ ಸ್ಟೆಬಿಲಿಟಿ ಏನಿರಂಗಿಲ್ಲ. ನಾವು ಒಂದೇನದ ರೈತರಿಗೆ ಎಂದ್ರೆ ತೊಂದರೆ ಆಗಿರ್ತದೆ, ಅವನು ಸಂಕಟ ಸಮಯದಲ್ಲಿ ಭಾಗಿಯಾಗೋದಷ್ಟೇ ನಮ್ಮ ಸಂಘದ ಕೆಲಸ. ಫೈನಾನ್ಸಿಯಲ್ ಸ್ಟೆಬಿಲಿಟಿ ಅಂದ್ರೆ ಇದಕ್ಕೆ ಆದಾಯದ ಮೂಲ ಏನಿರಂಗಿಲ್ಲ. ಇಷ್ಟ ಆದರೂ ನಾವು ನಾಸಿಕ್ ನೋಡಿದೀವಿ, ತಾಸ್ಗಾಂವ್ಕ್ ಹೋಗಿದೀವಿ, ಸಾಂಗ್ಲಿ ಹೋಗಿದೀವಿ, ಪಂಡ್ರಪುರಕ್ ಹೋಗಿದೀವಿ, ಇಲ್ಲೆಲ್ಲಾನು ನೋಡಿದೀವಿ, ಅಲ್ಲೆಲ್ಲಿ ಭೇಟಿಯಾಗಿ ಬಂದೀವಿ. ಅಲ್ಲಿದೇನದ, ಅಲ್ಲಿ ವ್ಯಾಪಾರಿ ವ್ಯವಸ್ಥೆ ಏನದ, ಇಲ್ಲಿ ವ್ಯವಸ್ಥೆ ಏನದ. ಆದ್ರೆ ಟೋಟಲಿ ನನ್ನ ಸಂಘದ ಅಭಿಪ್ರಾಯ, ನನ್ನ ಅಭಿಪ್ರಾಯ ನಾ ಹೇಳ್ಬೇಕಂದ್ರೆ, ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ಎಲ್ಲಕ್ಕೂ ನೀವು ಬ್ರ್ಯಾಂಡೆಡ್ ಮಾಡ್ತೀರಿ, ಇದಕ್ಕೆ ಮಾಡ್ಲಿಕ್ಕೆ ತೊಂದರೆ ಏನದ, ಯಾಕೆ ಮಾಡಬಾರ್ದಂತ್ರಿ? ನಾವು ಸಂಘದಿಂದ ನಮ್ಗೆ ಏನದ ಹೇಳ್ರು, ನಮ್ಮ ಸಂಘದಿಂದ ಏನ್ ಅಧಿಕಾರ ನಮಗೆ? ರೈತರದ ಏನೋ ಒಂದು ನ್ಯೂನ್ಯತೆ ಬಂತು, ಯಾರೋ ಆಫೀಸರ್ಸ್ ಕೇಳಿಲ್ಲ, ವ್ಯಾಪಾರಿಯೊಬ್ಬ ಚೀಟ್ ಮಾಡಿದ, ಫಸಾಯಿಸಿದ, ಅಂತ ಹೊತ್ತಿನಾಗ ನಾವು ಸಂಘದ ನಿಂದಿರ್ತೀವಿ. ಬರಗಾಲ ಬಂತು, ಆನೆ ಕಾಲಿನ ಮಳೆ ಬಂತು, ರೈತರಿಗೆ ಏನೋ ಹೊಸ ಹೊಸ ಯೋಜನೆಗಳು ಆಗಬೇಕಾಗಿತ್ತು, ಸರ್ಕಾರಕ್ಕೆ ಮೂವ್ ಮಾಡ್ತೀವಿ. ಆದ್ರೆ ಸರ್ಕಾರದ ಮ್ಯಾಗ ನಾವು ಮೂವ್ ಮಾಡೋದು ಅಷ್ಟ ನಮ್ ಕೆಲಸ, ಮಾಡೋದು ಬಿಡುದು ಅವ್ರ ಕೆಲಸ ಅಲ್ರಿ. ನಮಗ್ ಲಿಮಿಟೇಷನ್ ಅದ, ಹೆಚ್ಚಿಂದ ನಮಗ ಅಧಿಕಾರ ಏನದ ಹೇಳ, ಸಂಘಕ್ಕೆ ಏನ್ ಅಧಿಕಾರ ಅದ? ಮತ್ತೆ ಹೋರಾಟ ಮಾಡಬೇಕು. ಈ ಕಬ್ಬು ಬೆಳೆಗಾರು ಅವ್ರು ಇವರು ಎಲ್ಲ ಹೋರಾಟ ಮಾಡ್ತಾರೆ, ನೀವು ಯಾಕೆ ಮಾಡಬಾರ್ದ ನಮ್ಗೆ ಅನುಭವ ನೀವು. ಆದ್ರೆ ನಾವು 8 ನಾವು ದ್ರಾಕ್ಷಿ ಕೆಲಸದಾಗ ಇರ್ಬೇಕಾಗ್ತದ್ರಿ. ಇವ್ರು ಹೋರಾಟ ಮಾಡ್ಕೋತ ರೈತರು ಅಲ್ಲಿ ಬಿಟ್ಟು ಒಂದು ಇದ್ದದ್ದು ಅದು ಒಟ್ಟು ಹೋಗ್ಬಿಡ್ತದ. ಈಗ ಏಪ್ರಿಲ್ ಪ್ರೂನಿಂಗ್ ಒಂದು ಇಂಪಾರ್ಟೆಂಟ್, ತದನಂತರ ಅಕ್ಟೋಬರ್ ಪ್ರೂನಿಂಗ್. ಈ ಟೈಮ್ದಾಗ ಕೆಲಸ ಬಿಟ್ಟು ಹೋರಾಟ ಮಾಡ್ಕೋತ ಹೆಂಗ್ ಸಾಧ್ಯ ಆಗದ ಹೇಳ್ರಿ ನೋಡೋ. ನಾವು ಇನ್ವೆಸ್ಟ್ಮೆಂಟ್ ಕಬ್ಬಿನ ಅವ್ರದ್ದು ಏನು ಒಂದು ಎಕರೆ ಕಬ್ಬು ಹಸ್ತಾರೆ, ಅದಕ್ಕೇನು ಒಳ್ಳೆ ಆದ್ರೆ 20-40-50 ತನಕ ಮಿನಿಮಮ್ 50,000 ಖರ್ಚು ಬರ್ತದೆ. ನಾವು ಒಂದು ಎಕರೆ ಮಾಡಬೇಕಾದ್ರೆ 7-8 lakh ಹೋಗ್ತೈತೆ ನಂಬುದು. ಇಂಥ ಹಂತನೊಳಗೆ ನಮ್ಮ ಸಂಘಕ್ಕೂ ಒಂದು ಲಿಮಿಟೇಷನ್ ಅದ, ನಮ್ಮ ಪರಿಮಿತಿಯೊಳಗೆ ನಾವು ಸರ್ಕಾರ ಜೊತೆ ಆಗಲಿ, ಕೇಂದ್ರ ಸರ್ಕಾರ ಜೊತೆ ಆಗಲಿ, ಎಷ್ಟು ಬೇಕಾಟ್ಟದ ನಾವು ನಮ್ಮದ ಬೇಡಿಕೆ ಬಗ್ಗೆ ಮನವರಿಕೆ ಮಾಡಿಕೊಡ್ಲಾಕ ಪ್ರಯತ್ನ ಮಾಡಿದ್ವಿ ಹೊರತಾಗಿ ನಾವು ಅದರ ಇನ್ನೂ ಪೂರ್ತಿ ಯಶಸ್ವಿಯಾಗಿ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡಂಗಿಲ್ಲರಿ. ಅಧ್ಯಕ್ಷರೇ, ಒಂದು ವಿಚಾರ ಏನಪ್ಪ ಅಂತಂದ್ರೆ, ಈಗ ಸಂಘ ಯಾಕೆ ಕಂಪನಿಯಾಗಿ ಪರಿವರ್ತನೆ ಆಗಬಾರ್ದು, ಇಲ್ಲಂತಂದ್ರೆ ಸಂಘದ ಆಶಯದೊಳಗೆ ಈಗ ಯಾಕೆ ಕಂಪನಿಗಳನ್ನ ಮಾಡಬಾರ್ದು ಅಂತ? ಈ ಕಂಪನಿ ಅದ ಏನ್ರಿ ವ್ಯವಸ್ಥೆ ಹಿಂಗದಲ್ಲ, ಇಂಡಸ್ಟ್ರಿಯಲ್ ಮೊದಲು ಸರ್ಕಾರ ಮೊದಲು ದ್ರಾಕ್ಷಿ ಬೆಳಿ ಇಂಡಸ್ಟ್ರಿಯಲ್ ಟ್ರೀಟ್ ಮಾಡಬೇಕು. ಇದನ್ನು ಯಾವಾಗ ಇದನ್ನ ಔದ್ಯೋಗಿಕ ಅಂತ ನೀವು ಟ್ರೀಟ್ ಮಾಡ್ತೀರಿ, ಆ ಹೊತ್ತಿನಾಗ ಕಂಪನಿಯವರು ನಮ್ಮ ಜೊತೆ ಬರ್ತಾರೆ. ನಮಗೇನ್ ರೈಟ್ಸ್ ಏನ್ರಿ, ನಾವು ಕಂಪನಿ ಆಕ್ಟ್ ತಳಗ ಹೆಂಗ್ ಬರ್ತೀವಿ? ನಾವು ಕಂಪನಿ ಆಕ್ಟ್ ತಳಗ ಇಲ್ಲ. ನಮಗೇನದ ಟ್ಯಾಕ್ಸ್ ಎಕ್ಸಾಂಪ್ಷನ್ ಅದ ರೈತರಿಗೆ, ಟ್ಯಾಕ್ಸ್ ಎಕ್ಸಾಂಪ್ಷನ್ ಇದ್ದಾಗ ಕಂಪನಿ ಆಕ್ಟ್ ನಮ್ಗೆ ಹೆಂಗ್ ಲಾಭ ಆಗ್ತದೆ? ಬೇಡ, ಯಾವ ರಿಲಯನ್ಸ್ ಬಿಗ್ ಬಜಾರು ಸೂಪರ್ ಬಜಾರ್ದು ಯಾವ ಅದಾವ ಈಗ, ಅವು ಕೆಲವೊಂದ್ ಕಡೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ರೈತರ ಕಡೆ, ಅವು ಎಷ್ಟೋ ಮಂದಿ ರೈತರಿಗೂ ಪಸಾಶರ. ನಾನೇ ಈಗ 2 ಎಕ್ಸ್ಪೋರ್ಟ್ ಕ್ವಾಲಿಟಿ ದ್ರಾಕ್ಷಿ ಬೆಳೆದಿದ್ದ, ಟೇಬಲ್ ಗ್ರೇಪ್ ಅಂದ್ರೆ ತಿನ್ನುವ ಪರ್ಪಸ್, ಅಂತಾರಾಷ್ಟ್ರೀಯ ಕಳಿಸು ಗುಣಮಟ್ಟದ ಬೆಳೆದಿದ್ದ. ಮೀನ್ ವಾಯಿಲ್ ಕೊರೋ ಮತ್ತು ಮಿರೇಜ್ ಅವರು ಒಬ್ರ ಜೊತೆ ನಾವು ಮಾತಾಡ್ಕೊಂಡಿದ್ದೀವಿ. ಅವ್ರು ಏನಂದ್ರು, ಏ ಇಲ್ರಿ ಎಲ್ಲ ಲಾಕ್ಡೌನ್ ಆಗ್ಯದ, ಬಂದ್ ಆಗ್ಯದ, ನಾ ಹೆಲ್ಪ್ಲೆಸ್ ಏನ್ ಮಾಡಕ್ ಆಗಂಗಿಲ್ಲ ಅಂತ. ಮತ್ ಏನ್ ಕಂಪನಿ ಏನ್ ಉಪಯೋಗ ಆಗುದ್ರಿ ನಮ್ಗೆ? ಈ ವ್ಯವಸ್ಥೆದಾಗ ನಾವು ಏನ್ ಮಾಡಕ್ ಸಾಧ್ಯ ಆಗದ? ಕಂಪನಿ ಅಗ್ರಿಮೆಂಟ್ ಮಾಡಿಕೊಂಡು ರೈತರ ಭಾವನೆ ಒಬ್ಬೊಬ್ರು ಒಂದೊಂದು ನಮೂನಿ ಇರ್ತದ್ರಿ. ಆ ಕಂಪನಿ ಆಕ್ಟ್ ಎಲ್ಲಾರು ನಾವು ಬರ್ತೀವಲ್ಲಕ್ಕೂ ಇರಂಗಿಲ್ಲ. ಲೋಕೋ ರುಚಿ ವಿಭಿನ್ನ ಅಂತಿರ್ಲ, ಆ ಟೈಪ್ ಒಬ್ಬೊಬ್ಬರ ಅಭಿಪ್ರಾಯ ಒಂದ್ ಬೇರೆ ಇರ್ತದ. ಆದರೆ ಸರ್ಕಾರ ತಾನೇ ಒಂದು ಬೋರ್ಡ್ ನಿರ್ಮಾಣ ಮಾಡಿದ ನಿಗಮ ಆಗ್ಯದ, ನಿಗಮದ ಮುಖಾಂತರ ಅವ್ರು ಪರ್ಚೇಸ್ ಮಾಡ್ಕೊಂಡು ಕನ್ಸ್ಯೂಮ್ ಮಾಡೋರಿಗೆ ಒಂದು ಉಪಯೋಗ ಆಗುವಂಗೆ ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗ್ತದೆ. ರೈತರು ತನಗೆ ಒಳ್ಳೆ ರೇಟ್ ಸಿಗ್ತಾನೆ, ನಿಗಮ ಕೊಟ್ಟಿರ್ತಾನೆ, ಇದಕ್ಕೆ ಚಲೋ ರೇಟ್ ಹೊರಗೆ ಸಿಗ್ತಿರ್ತಾನೆ, ಕಾಂಪಿಟಿವ್ ಆಕದಲ್ಲ ನಮಗೆ. ಅದರ ಹಾಲಿನ ಅವರು ಕಾಂಪಿಟಿವ್ ರೇಟ್ ರೈತರಿಗೆ ಕೊಡ್ತಾರೆ. ಅದು ಇರ್ಲಿಕ್ಕೆ ಮೊದಲು ನಮಗೆ ಕಾಂಪಿಟೇಟರ್ ಇಲ್ಲ ಯಾರು. ಈಗ ಅವ್ರು ಏನ್ ಹೇಳಿದ್ ನಾವು ಕೊಟ್ಟ ಬರಬೇಕು ಇಲ್ಲಕ್ಕೆ ಅನಿವಾರ್ಯ. ಅದ್ರ ಮುಂದೆ ಈ ಸದ ನೋಡ್ರಿ, ಈಗ ಮನುಕ್ ತೆಗಿತಡ ಇಲ್ಲ, ಮತ್ ಖರ್ಚು ಚಾಲೂನ, ಈಗ ಏಪ್ರಿಲ್ ಚಾಟ್ನಿ ಚಾಲೂನ. ಈದ ಯಾವಾಗಲೂ ಹೋರಾಟದೊಳಗೆ ಇರ್ತೀವಿ ರೈತರು. ನಾವು ದ್ರಾಕ್ಷಿ ಬೆಳೆಗಾರ ಸಂಕಷ್ಟದ ನಾವು ಸಂಘ ಕಂಪನಿ ಮಾಡುವಷ್ಟು ಮೊದಲೇ ನಿಮ್ಗೆ ಹೇಳಿದ ಆರ್ಥಿಕ ದೃಷ್ಟಿಯಿಂದ ನಾವು ಬಹಳ ಸ್ಟೆಬಿಲಿಟಿ ನಮ್ಮಲ್ಲಿ ಇಲ್ಲ. ಮತ್ತೆ ನಮ್ಮಲ್ಲಿ ಉತ್ಪಾದನೆ ಆಗುವಂತಹ ಎಲ್ಲಾ ಕಂಪನಿ ಜೊತೆ ಮಾಡ್ತೀವಿ ಅಂದ್ರು ಅವ್ರಿಗೆ ಮಾರ್ಕೆಟ್ ತೊಂದರೆ ಅದ. ಸರ್ಕಾರ ಮಾಡಿ ರಾಷ್ಟ್ರೀಯ ಮಟ್ಟಕ್ಕೆ ಇದನ್ನ ಒಂದು ಬೆಳೆಸಬೇಕು, ಇದನ್ನ ಅಂದ್ರ ಉಪಯೋಗ ಆಗ್ತದೆ. ಯಾವುದೋ ಕಂಪನಿ ಬರ್ತಾನೆ, ಮತ್ತೆ ನಾಲ್ಕು ದಿನ ತಗೋತಾನ ಬಿಡ್ತಾನ, ಮತ್ತೆ ಇದ್ರೊಳಗೆ ತೊಂದರೆ ಆಗ್ಲಾಗ್ತದೆ. ಅದಕ್ಕೆ ನಿಗಮ ಮಾಡ್ಯಾರ, ಈಗ ನಿಗಮ ಮುಖಾಂತರ ಇದನ್ನ ಪರ್ಚೇಸ್ ಮಾಡಬೇಕು. ಕನ್ಸ್ಯೂಮ್ ಮಾಡೋ ಕಮ್ಮಿ ರೇಟ್ನೇ ಸಿಗ್ತದೆ. ಸಪೋಸ್ ನೀವು ಬೆಂಗಳೂರಿಗೆ ಹೋಗ್ರಿ, ಈಗ ಇಲ್ಲಿ 100, 150, 170 ಒಳ್ಳೆ ಗುಣಮಟ್ಟದ ನಮ್ಮ ಕಡೆ ಖರೀದಿ ಮಾಡ್ತಾರೆ. ಇದನ್ನ ನೀವು ಬೆಂಗಳೂರು ಮಾರ್ಕೆಟ್ಗೆ ಕೇಳಿ 270 ತಳಿ ನಿಮಗೆ ಸಿಗಂಗಿಲ್ಲ. ಅಲ್ಲಿ ತಿನ್ನೋಕ್ ತೊಂದ್ರೆ, ಇಲ್ಲಿ ಕೊಡಾವಕ್ ಸೋಯಿ ಅಲ್ಲಿ ತಿನ್ನಾವಕ್ ತೊಂದ್ರೆ. ನಾವೊಂದು 3-4 ವರ್ಷದಿಂದ ಡೈಲಿಗೆ ಹೋಗಿದ್ದೀವಿ, ನಮ್ಮ ಜೊತೆ ಒಬ್ರು ಭವ್ಯಸ್ತವ್ರು ಬಂದಿದ್ರು. ಅವ್ರು ಹೋಗಾಗ ಏನ್ ಮಾಡ್ರು, ಒಂದ್ 8-10 ಬಾಕ್ಸ್ ಹೋಗಿದ್ರು ಅಧ್ಯಕ್ಷರಿಗೆ, ಏನ್ ಆಕೈತಿ ನೋಡು ಅಂದ್ರು. ತಗೊಂಡ್ ಡೈಲಿ ಹೋದಿವಿ, ಅಲ್ಲಿ ಚಾಂದನಿ ಚೌಕ್ನಾಗ ಎಲ್ಲಿ ಹೋಗಿ ನಿಂತೀವಿ, ಬಾಕ್ಸ್ ತೆಗೆದಿಟ್ರು 280-300 ರೂಪಾಯಿ ಕೆಜಿ ತಗೊಂಡ್ರು ಅವ್ರು. ಒಂದ್ ಕೆಜಿ ಏನ ದಿಲ್ಲಿ ಹಣೆ ಬರಿದ್ರು ಅವ್ರು. ಇನ್ನೊಂದ್ ಸ್ವಲ್ಪ ಇದ್ರೆ ಚಲೋ ಹೋಗಿತ್ತಲ್ಲ ಅಂದ್ರ ಅವ್ರು. ಇಲ್ಲೇ ನಮ್ಮಲ್ಲಿ 175 ಕೇಳ್ತಿರ್ಲಿಲ್ಲ, ಅಲ್ಲಿ 275-290 ಮಾರಾಟ ಹಾಕಿದ್ದು. ಇದು ಏನಾಗ್ತದ್ರಿ, ನಮಗೂ ತೊಂದರೆ ಅದ, ಬೇರೆದವ್ರ ತಿನ್ನೋರಿಗೆ ತೊಂದರೆ ಅದ. ಇದ್ರ ಫಾಯ್ದೆ ಯಾರ ತಗೊಂಡ್ರು, ಮಧ್ಯವರ್ತಿ ತಗೊಂಡ್ರು. ಮತ್ತೆ ಆನ್ಲೈನ್ ಮಾರ್ಕೆಟಿಂಗ್ ಒಂದು 6 ಕೋಟಿ ರೂಪಾಯಿ ಚಲೋ ಬಿಲ್ಡಿಂಗ್ ಅದ. ಅಲ್ಲಿ ಏನಾಗಿದೆ, ಸರ್ಕಾರ ಒಂದು ಸರ್ಟಿಫೈ ಏಜೆನ್ಸಿ. ನಾ ಹೇಳಿಲ್ಲ, ಮತ್ತೆ ಸುತ್ತಿ ಸುತ್ತಿ ನಾವು ಅದನ್ನೇ ಹೇಳಬೇಕಾಗ್ತದೆ. ಗ್ರೇಡೇಷನ್ ಹೇಳೋರು, ಎ ಕ್ವಾಲಿಟಿ ಎ ರೇಟ್, ಬಿ ಕ್ವಾಲಿಟಿ ಈ ರೇಟ್, ಸಿ ಕ್ವಾಲಿಟಿ ಈ ರೇಟ್. ಗ್ರೇಡೇಷನ್ ಮಾಡಿ ನೀವು ಆನ್ಲೈನ್ದಾಗ ಬಿಟ್ರೆ ದಿಲ್ಲಿ ಕೂತ ಅವ್ ಪರ್ಚೇಸ್ ಮಾಡ್ತಾನೆ, ಅವ್ ಕಳಿಸ್ಲಾಗ ನಮಗೆ ಸಾಧ್ಯ ಅದ. ಅದಕ್ಕೆ ಕಂಪನಿ ಜೊತೆ ನಾವು ನಮ್ಮ ಸಂಘದಿಂದ ನಾವು ಮಾಡ್ಕೋತೀವಿ ಅಂದ್ರೆ ಅಸಾಧ್ಯ ವ್ಯವಸ್ಥೆ ಅದ. ಸರ್ಕಾರ ಈ ಸೌಲಭ್ಯ ಒದಗಿಸಿಕೊಡ್ಬೇಕು, ನನ್ನ ಅಭಿಪ್ರಾಯ ಇದು. ಯಾಕೆ ಕಂಪನಿ ಕಂಟ್ರೋಲಿಂಗ್ ಅದ ಸರ್ಕಾರ. ನಮ್ಮಲ್ಲಿ ರಿಲಯನ್ಸ್ ಅವರು ಬೆಂಗಳೂರಿಗೆ ಅದ, ಇಲ್ಲಿ ತಾಸ್ಗಾಂವ್ಕ ಅದ, ಏನ ಎಕ್ಸ್ಪೋರ್ಟ್ ಕ್ವಾಲಿಟಿದು ಇದು ಟೇಬಲ್ ಗ್ರೇಪ್ ಮಾಡ್ತಾರೆ. ಅವ್ರ ಮ್ಯಾಗ ಸರ್ಕಾರ ಕಂಟ್ರೋಲ್ ಅದ. ಸರ್ಕಾರ ಕಂಟ್ರೋಲ್ ಮಾಡಿ ನಮ್ಮ ರೈತರು, ನಮ್ಮ ಕರ್ನಾಟಕದಾಗ ಇಂತಿಷ್ಟು ರೈತರನ್ನು ಕಡೆ ನೀವು ಪರ್ಚೇಸ್ ಮಾಡಬೇಕು. ಅವ್ರಿಗೆ ಮ್ಯಾಗ ಒಂದು ರೆಸ್ಟ್ರಿಕ್ಷನ್ ಹಾಕ್ರಿ, ನೀವು ಬೇರೆ ಖರೀದಿ ಮಾಡಿ ನಮ್ಮ ರಾಜ್ಯದಾಗ ಮಾಡ್ರಪ್ಪ, ನಮ್ಮ ರಾಜ್ಯದಾಗ ಖರೀದಿ ಮಾಡಿದ್ರೆ ನಮ್ಮ ರಾಜ್ಯದಾಗ ಮಾಡ್ರಿ. ಇಲ್ಲಿ ಏನಾಗ್ತದೆ, ಒಣ ದ್ರಾಕ್ಷಿ ಟೇಬಲ್ ದ್ರಾಕ್ಷಿ ಮಹಾರಾಷ್ಟ್ರದಿಂದ ತಂದು ಇಲ್ಲಿ ಮಾರ್ತಾರೆ. ಇವೇನು ಹೇಳಿದ್ರಲ್ಲ, ಬಿಗ್ ಬಜಾರು, ಅವರು ಇವರು ಸ್ಟೋರೇಜ್ ಮಾಡ್ಕೊಂಡಾರೆ, ಅವರು ಈಗ ಪರ್ಚೇಸ್ ಮಾಡ್ಲಾಗ್ತಾರೆ. ಅವ್ರದೊಂದು ಸೂಪರ್ ಬಜಾರ್ ಐತೆ, ಅವರು ಬಿಗ್ ಬಜಾರ್ ಒಂದು ಮಾಡ್ಯಾರ. ಅಲ್ಲಿ ಒಳಗೆ ರೈತರಿಗೆ ಒಂದು 80 ರೂಪಾಯಿ ರೇಟ್ ಹೆಚ್ಚು ಕೊಡ್ತಾರೆ ಅಂತ ತಿಳಿದು ಬಂದದ ನಮ್ಗೆ. ಆದ್ರೆ ಇವು ಸಂಘ ಮುಖಾಂತರ ಆಗುವಂತ ವ್ಯವಸ್ಥೆ ಅಲ್ಲ. ಈಗ ಕಾಪಿ ಬೋರ್ಡ್ ಅದ, ಏನ್ರಿ ಕಾಪಿ ಬೋರ್ಡ್ ಮಾಡ್ತಾರೆ, ದೊಡ್ಡ ದೊಡ್ಡ ಶ್ರೀಮಂತರು ಅದಾರೆ. ರಿಟೈರ್ IAS ಆಫೀಸರ್ ಡೆಲ್ಲಿ ಲೆವೆಲ್ ಒಬ್ಬೊಬ್ರು ಇಟ್ಟಾರೆ, ಮತ್ತು ಅವ್ರ ರಾಜಕೀಯ ಲಾಬಿನೂ ಬಹಳ ಪವರ್ಫುಲ್ ಅದ. ಕಾಫಿ ಬೆಳೆಗಾರರಿಗೆ, ತೆಂಗು ಬೆಳೆಗಾರರಿಗೆ, ಅಡಿಕೆ ಬೆಳೆಗಾರರಿಗೆ ಅಷ್ಟು ಲಾಬಿ ನಮಗಿಲ್ಲ. ನಮ್ಗೆ ಹಾಗಾಗಿ ತೊಂದರೆ ಆಗ್ತದೆ. ಕಂಪನಿ ಅವ್ರ ನಮ್ಗೆ ಅಸಾಧ್ಯ ನನಗೆ ಅನಿಸಿಕೆ. ಅಧ್ಯಕ್ಷರೇ, ಯಾರಾದರೂ ನಿಮಗೆ ಮಾತಾಡಿಸಬೇಕು ಅಂತಂದ್ರೆ ತಮ್ಮ ನಂಬರ್ ಅನ್ನು ಕೊಡ್ತೀರಿ? ಅವಶ್ಯವಾಗಿ. ಈಗಾಗಲೇ ಕರ್ನಾಟಕದ ದ್ರಾಕ್ಷಿ ಬೆಳೆಗಾರ ಸಂಘದ ವಾಟ್ಸ್ಆಪ್ ಗ್ರೂಪ್ ಅದ, ಗ್ರೇಪ್ ಗ್ರೋರ್ ಅಸೋಸಿಯೇಷನ್ ಒಂದು ಗ್ರೂಪ್ ಅದ, 3-4 ಗ್ರೂಪ್ ಅದಾವ. ನನ್ನ ಫೋನ್ ನಂಬರು 9844-36565, ಇನ್ನೊಂದು 9482-7000. ಆತ್ಮೀಯರೇ, ಈಗೇನು ನಂದ್ರೇಕರ್ ಸರ್ ಹೇಳಿದ್ರು ತಮ್ಮ ನಂಬರ್ನ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9844-43-65-65 ಈ ನಂಬರ್ನ ತಾವು ಸಂಪರ್ಕ ಮಾಡಿ ಅಧ್ಯಕ್ಷರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಅಭಯ್ ಕುಮಾರ್ ನಂದ್ರೇಕರ್ ಸರ್, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ, ವಿಶೇಷವಾಗಿ ದ್ರಾಕ್ಷಿ ಬೆಳೆಗಾರರ ಜೊತೆಗೆ ತಾವು ಸಂಘದ ಮೂಲಕ ಯಾವ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಾಕೊಂಡಿರಿ, ಮತ್ತು ರೈತರ ಕಲ್ಯಾಣಕ್ಕಾಗಿ ಯಾವ ರೀತಿ ದುಡಿತಾ ಇದ್ದೀರಿ, ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ಇರುವಂತಹ ಸವಾಲುಗಳನ್ನು ಮೆಟ್ಟಿ ನಿಂತು ಯಾವ ರೀತಿ ನಾವು ಮುಂದೆ ಬರಬೇಕಾಗಿದೆ ಅನ್ನುವಂತಹ ಕೆಲವು ವಿಚಾರಗಳ ಬಗ್ಗೆ ತಮ್ಮದೇ ಆದಂತಹ ಅನುಭವಗಳನ್ನು ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ಮೊದಲನೆಯದಾಗಿ ದ್ರಾಕ್ಷಿ ಬೆಳೆಗಾರರ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ಆಕಾಶವಾಣಿಯಲ್ಲಿ ನಮ್ಮ ರೈತರಿಗೆ ದ್ರಾಕ್ಷಿ ಬೆಳೆಗಾರರಿಗೆ ಉಪಯೋಗ ಆಗುವ ದೃಷ್ಟಿಯಿಂದ ಬಿತ್ತರಿಸ್ತಿದ್ರಿ, ಇದಕ್ಕೆ ತುಂಬಾ ಹೃದಯದಿಂದ ತಮಗೆ ಅಭಿನಂದನೆಗಳು ಹೇಳ್ತೀನಿ. ಜೈ ಜವಾನ್ ಜೈ ಕಿಸಾನ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಜ್ಯ ದ್ರಾಕ್ಷಿ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರುವ ಸಾವಳಗಿಯ ಅಭಯ್ ಕುಮಾರ್ ನಾಂದ್ರೇಕರ್ ಅವರೊಂದಿಗೆ ದ್ರಾಕ್ಷಿ ಬೆಳೆಯಲ್ಲಿ ಎದುರಿಸಬಹುದಾದ ಸಮಸ್ಯೆಗಳು ಹಾಗೂ ಪರಿಹಾರ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ನರಸಮ್ಮ ಹೊಸಮನಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ನಡಿತಾ